ಕುಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಆರ್ಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೆಯಿರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕರೆಯಿತು, ಸುಖತ ಬಂದಿತು. ಭತ್ತದ ಫಸಲು ಸಮೃದ್ಧಗಳಲ್ಲ ಕಾಕ. ಓ, ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 kg ಪ್ರಮಾಣದಲ್ಲಿ ಎರಡು ಗೊಬ್ಬರ ಆಗ್ಬೇಕು. ನನ್ ಮಾತು ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ ಹನ್ನೆರಡನೇ ಭಾಗ ನರ್ಸರಿ ಬಾಗು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೆ ಗಮನ. ಇದನ್ನ ನಾನು ಎಲ್ರಿಗೂ ಹೋಗ್ತೀನಿ. ಇನ್ನು ಒಂದ್ ವರ್ಷ ಹೇಳ್ತೀನಿ ಕೇಳು. ಇಲ್ಲಿ ಜೋತು ಕಡಿಮೆ ಅದ, ಆದ್ರೆ ರೈತರಿಗೆ 10 kg ಅಂತ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದ್ರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1-800-01-5551 ಕರೆ ಮಾಡಿ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರು ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1-800-01-5551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣೋ ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲು ಮಡಿತ ಕೃಷಿ ಹಾಗೂ ಬಡಗಿ ವೃತ್ತಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತವಳ್ಳಿ ಗ್ರಾಮದ ಕೃಷಿಕ ರಂಗಪ್ಪ ಅವರೊಂದಿಗಿನ ಸಂದರ್ಶನ, ನಂತರ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಹಿರಿಯರ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು ಊಟ ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕಾರ್ಯಕ್ರಮ ವೇಗಿಲೆ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪೂಜಾ ಜಿಕೆ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಆರ್ಯ ಯೋಜನೆಯಡಿಯಲ್ಲಿ ಹಿರಿಯ ಸಹಾಯಕ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ದಾಳಿಂಬೆ ಬೆಳೆಯಲ್ಲಿ ಸಸ್ಯ ಪ್ರಚೋದಕಗಳ ಪ್ರಾಮುಖ್ಯತೆ ಬಗ್ಗೆ ನಿಮಗೆಲ್ಲ ಮಾಹಿತಿ ತಿಳಿಸಿಕೊಡುತ್ತಿದ್ದೇನೆ. ಸಸ್ಯಗಳ ಬೆಳವಣಿಗೆಗೆ ಮುಖ್ಯವಾಗಿ ನೀರು, ಬೆಳಕು, ಇಂಗಾಲ ಮತ್ತು ಖನಿಜಗಳು ಬೇಕಾಗುತ್ತವೆ. ಇದಲ್ಲದೆ ಸಸ್ಯಗಳಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ರಾಸಾಯನಿಕ ಪದಾರ್ಥಗಳು ಸಹ ಬೀಜ ಮೊಳಕೆಯಿಂದ ಆರಂಭಗೊಂಡು ಫಸಲಿನ ಕಟಾವಿನವರೆಗಿನ ಬೆಳವಣಿಗೆಯ ವಿವಿಧ ಹಂತಗಳ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ. ಸಸ್ಯ ಪ್ರಚೋದಕಗಳು ಅಥವಾ ಗ್ರೋತ್ ರೆಗ್ಯುಲೇಟರ್ಸ್ ಸಾಮಾನ್ಯವಾಗಿ ಸಸ್ಯಗಳಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ಸಾವಯವ ಅಥವಾ ಕೃತಕವಾಗಿ ತಯಾರಿಸಿದ ರಾಸಾಯನಿಕ ಪದಾರ್ಥಗಳಾಗಿದ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದರೂ ಸಹ ಪೋಷಕಾಂಶಗಳ ಹೊರತಾಗಿ ಸಸ್ಯಗಳಲ್ಲಿನ ಶಾರೀರಿಕ ಪ್ರಕ್ರಿಯೆಗಳನ್ನು ಹಾಗೂ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಹಾಗೆಯೇ ಸಸ್ಯ ಪ್ರಚೋದಕಗಳ ಮೂರು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಬೆಳವಣಿಗೆ ವರ್ಧಕಗಳು, ಇದರಲ್ಲಿ ಆಕ್ಸಿನ್, ಗಿಬರ್ಲಿನ್ಸ್ ಮತ್ತು ಸೈಟೋಕೈನಿನ್ ಅನ್ನು ಸೇರಿಸಲಾಗಿದೆ. ಮತ್ತು ಎರಡನೆಯದಾಗಿ ಬೆಳವಣಿಗೆ ನಿರೋಧಕಗಳು, ಇದರಲ್ಲಿ ಇಥಲಿನ್ ಮತ್ತು ಎಪ್ಸಿಸಿಕ್ ಆಸಿಡ್ ಈ ವಿಧಕ್ಕೆ ಸೇರಿಸಲಾಗಿದೆ. ಕೊನೆಯದಾಗಿ ಬೆಳವಣಿಗೆ ನಿಧಾನಗೊಳಿಸುವ ಪದಾರ್ಥಗಳು, ಇದರಲ್ಲಿ ಸೈಕೋಸೆಲ್, ಮೆಪಿಕ್ವಾಟ್ ಕ್ಲೋರೈಡ್ ಮತ್ತು ಪ್ಯಾಕ್ಲೋಬಿಟ್ರೋಜಲ್ ಎಂಬುದನ್ನು ಸೇರಿಸಲಾಗಿದೆ. ಹಾಗೆ ದಾಳಿಂಬೆ ಬೆಳೆಯಲ್ಲಿ ನೋಡುವುದಾದರೆ ಚಾಟಣೆ ನಿರ್ವಹಣೆಯಿಂದ ಹಿಡಿದು ಹಣ್ಣು ಕುಯ್ಲುವವರೆಗೂ ಸಸ್ಯ ಪ್ರಚೋದಕಗಳ ಪಾತ್ರ ಬಹು ಪ್ರಮುಖವಾದದ್ದು. ದಾಳಿಂಬೆ ಬೆಳೆಯಲ್ಲಿ ಬಳಸುವ ಪ್ರಮುಖ ಸಸ್ಯ ಪ್ರಚೋದಕಗಳೆಂದರೆ ಮೊದಲನೆಯದಾಗಿ ಲಿಯೋಸಿನ್. ಇದು ಕ್ಲೋರಂಕ್ವಾಟ್ ಕ್ಲೋರೈಡ್ ಎಂಬ ಅಂಶವಿರುತ್ತದೆ. ಇದರ ಪ್ರಮುಖ ಕಾರ್ಯವೇನೆಂದರೆ ಅತಿಯಾದ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ಹೂವು ಬಿಡುವ ಚಿಗುರುಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಡಲು ಸಹಾಯ ಮಾಡುತ್ತದೆ. ಇದರಿಂದ ಹೂವಿನ ಸಂಖ್ಯೆಯು ಕೂಡ ಹೆಚ್ಚುತ್ತದೆ, ಹಾಗೆಯೇ ಇಳುವರಿಯೂ ಕೂಡ ದುಪ್ಪಟ್ಟಾಗುತ್ತದೆ. ಇದನ್ನು ಪ್ರತಿ ಲೀಟರಿಗೆ 500 PPM ಅಷ್ಟು ದ್ರಾವಣವನ್ನು ತಯಾರಿಸಿ ಹೂವು ಬಿಡುವ ಮೊದಲೇ ಸಿಂಪಡಿಸಬೇಕು. ಎರಡನೆಯದಾಗಿ ನ್ಯಾಪ್ತಲಿನ್ ಅಸಿಟಿಕ್ ಆಸಿಡ್. ಇದನ್ನು ಕಾಯಿ ಕಚ್ಚುವಿಕೆ ಸಂದರ್ಭದಲ್ಲಿ ಸಿಂಪಡಿಸಿದರೆ ದಾಳಿಂಬೆಯ ಹೂವು ಮತ್ತು ಕಾಯಿ ಉದುರುವಿಕೆಯನ್ನು ಕಡಿಮೆಗೊಳಿಸಿ ಕಾಯಿ ಕಚ್ಚುವಿಕೆಯ ಸಂಖ್ಯೆಯನ್ನು ಕೂಡ ಹೆಚ್ಚಿಸುತ್ತದೆ. ಇದನ್ನು ಪ್ರತಿ ಲೀಟರಿಗೆ 50 PPM ಅಷ್ಟು ದ್ರಾವಣವನ್ನು ತಯಾರಿಸಿ ಸಿಂಪರಣೆ ಮಾಡಿದರೆ ಒಳಿತು. ಮೂರನೆಯದಾಗಿ ಗಿಬರ್ಲಿಕ್ ಆಸಿಡ್. ಇದನ್ನು ಚಾಟಣೆ ಮಾಡಿದ 120 ದಿನಗಳ ನಂತರ ಸಿಂಪರಣೆ ಮಾಡಿದರೆ ದಾಳಿಂಬೆ ಹಣ್ಣಿನ ಅಗಲ, ಉದ್ದ, ಗಾತ್ರ ಮತ್ತು ತೂಕವನ್ನು ಹೆಚ್ಚಿಸುತ್ತದೆ. ಇದನ್ನು ಪ್ರತಿ ಲೀಟರಿಗೆ 50 PPM ಅಷ್ಟು ದ್ರಾವಣವನ್ನು ತಯಾರಿಸಿ ಸಿಂಪರಣೆ ಮಾಡಬೇಕು. ಇನ್ನು ನಾಲ್ಕನೆಯದಾಗಿ 2% ಇಥಲಿನ್ ಜೊತೆಗೆ 5 g DAP ಬಳಸುವುದರಿಂದ ಚಾಟಣೆ ಮಾಡುವ ಸಮಯದಲ್ಲಿ ದಾಳಿಂಬೆ ಗಿಡದ ಎಲೆ ಉದುರುವಿಕೆಗೆ ಸಹಾಯ ಮಾಡುತ್ತದೆ. ಹಾಗೆಯೇ ಹೆಣ್ಣು ಹೂವಿನ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಅದಲ್ಲದೆ ಪೂರ್ವ ಕೊಯ್ಲು ಸಂದರ್ಭದಲ್ಲಿ 200 PPM ಇಥಲಿನ್ ದ್ರಾವಣವನ್ನು ದಾಳಿಂಬೆಗೆ ಸಿಂಪಡಿಸಿದರೆ ಹಣ್ಣಿನ ಆಂಥೋಸಯನಿನ್, ಫಿನಾಲ್ ಮತ್ತು ಸಕ್ಕರೆ ಅಂಶವನ್ನು ಹೆಚ್ಚಿಸಿ ಕೆಂಪು ಬಣ್ಣವನ್ನು ನೀಡುತ್ತದೆ. ಹಾಗಾಗಿಯೇ ಸಸ್ಯ ಪ್ರಚೋದಕಗಳು ದಾಳಿಂಬೆ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವಲ್ಲಿ ಮತ್ತು ಗುಣಮಟ್ಟದ ಹಣ್ಣುಗಳನ್ನು ಪಡೆಯುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 8073783852 ಸಂಪರ್ಕಿಸಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೃಷಿ ಹಾಗೂ ಬಡಗಿ ವೃತ್ತಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತವಳ್ಳಿ ಗ್ರಾಮದ ಕೃಷಿಕ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತವಳ್ಳಿ ಗ್ರಾಮದ ಒಬ್ಬ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಕೃಷಿ ಹಾಗೂ ಕೃಷಿ ಜೊತೆಗೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಕರಣಗಳು ಅಂತಂದ್ರೆ ಈ ಒಂದು ಕುಂಟೆ ಆಗಿರ್ಬೋದು, ಎಡೆಕುಂಟೆ ಆಗಿರ್ಬೋದು, ಸರಬುಗುಂಟೆ ಆಗಿರ್ಬೋದು, ಈ ಮಡಿಕೆ ಆಗಿರ್ಬೋದು, ಇವನ್ನೆಲ್ಲ ಯಾವ ರೀತಿ ಅವರು ಈ ಒಂದು ಮಳೆಗಾಲ ಬಂದಾಗ ರೈತರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಗಪ್ಪ ಅವರೇ. ನಮಸ್ಕಾರ ಸರ್. ರಂಗಪ್ಪ ಅವರೇ, ಹೇಳಿ, ನೀವು ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಒಂದು 3ನೇ ಕ್ಲಾಸ್ ಓದಿನಿ ಸರ್. ಯಾಕೆ ಅಲ್ಲಿಗೆ ಹಾಕ್ಬಿಟ್ರೆ ನೀವು 3ನೇ ತರಗತಿ ತನಕ ಓದಿ? ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬಹುದಾಯ್ತಲ್ಲ? ಇಲ್ಲ ಸರ್, ಅವಾಗೆಲ್ಲ ತುಂಬಾ ಕಷ್ಟ ಇತ್ತು, ಹಂಗಾಗಿ ಓದಕ್ಕಾಗ್ಲಿಲ್ಲ. ನಮ್ಮ ಅಪ್ಪಾಜಿದು ಮಡಿಕೆ ಕೆಲಸ ಎಲ್ಲ ಮಾಡೋದು, ಅದರಿಂದ ಹಂಗ ಒಂದ್ ಸ್ವಲ್ಪ ಕಲ್ತ್ಕೊಂಡು ನಾನು ಅದೇ ಕಂಟಿನ್ಯೂ ಮಾಡಿದೆ ಸರ್. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಈ ಒಂದು ಉಪಕರಣಗಳು ನಮ್ಮ ಮರದಲ್ಲಿ ನಿಮ್ ತಂದೆಯವರು ಮಾಡ್ತಾ ಇದ್ರು ಅವತ್ತಿನ ಒಂದು ಸಂದರ್ಭದಲ್ಲಿ ಮಾಡ್ತಿದ್ರು ಸರ್. ಈಗ ಇವತ್ತು ಏನ್ ಅನ್ಸುತ್ತೆ ನಿಮಗೆ, ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನ್ಸಿದ್ಯಾ? ಉತ್ತಮ ಅನಿಸ್ತದೆ ಸರ್. ಅವಾಗ ನಾವು ಬದುಕದೆ ಬಹಳ ಕಷ್ಟ ಇತ್ತು, ಹಂಗಾಗಿ ಮತ್ತೆ ಏನಾರ ಒಂದು ಕೈಗಾರಿ ಕೆಲಸ ಮಾಡ್ಬೇಕು ಅಂತೇಳಿ ಅದನ್ನ ಕೆಲಸ ಮಾಡಕ ಹೆಚ್ಚಿದೆ. ಈಗ ನಿಮ್ಗೆ ಓದಕ ಬರೆಯಕ ಎಲ್ಲಾದ್ರೂ ಬರುತ್ತಾ? ಬರೆಯಕ ನಮ್ಮ ಇಂಚಿಲ್ ಒಂದು ಬರಿತೀನಿ ಸರ್. ಸೈನ್ ಒಂದ್ ಮಾಡ್ತೀನಿ? ಸೈನ್ ಒಂದ್ ಮಾಡ್ತೀನಿ. ಈಗ ಓದಕ್ಕಾಗಲ್ಲ ಬರಲ್ಲ ನಿಮ್ಗೆ? ಓದಕ್ಕಾಗಲ್ಲ ಸರ್. ಈಗ ಬ್ಯಾಂಕ್ ನವರ ಗೊತ್ತಾಗುತ್ತಾ ನಿಮ್ಗೆ? ಇಲ್ಲ ಗೊತ್ತಾಗಲ್ಲ ಸರ್. ನಿಮ್ದು ಕೃಷಿ ಜಮೀನು ಅಂತಂದ್ರೆ ಎಷ್ಟು ಎಕರೆ ಜಮೀನು ಇದೆ? ನಮ್ದು 2-15 ಗುಂಟೆ ಐತೆ ಸರ್. ಈಗ ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು? ಇಬ್ಬರು ಸರ್. ಈಗ ಇಬ್ರು ಬೇರೆ ಆಗಿದ್ರೆ? ಬೇರೆ ಆಗಿದೆ ಸರ್. ಈಗ ಇಬ್ರಿಗೆ 2 ಎಕರೆ 15 ಗುಂಟೆ ಜಮೀನು ಬಂದಿದೆ ಸರ್. ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ತದ ನಿಮಗೆ? ಅನಿಸ್ತಿಲ್ಲ, ಇವಾಗ ಮಾಡ್ಬೇಕು ಅನಿಸ್ತೈತೆ. ಎಲ್ಲ ಬೋರ್ ಹಾಕ್ಸಿ ಎಲ್ಲ ಬಹಳ ಫೇಲ್ ಆಗವ, ಹಂಗಾಗಿ ಸುಮ್ನೆ ಆಗಿದ್ವಿ. ಇವಾಗ ಮಾಡಿಸ್ಬೇಕಂತ ಅನಿಸ್ತೈತೆ ಸರ್. ಈಗ ಸರ್ಕಾರದ ಒಂದು ಸ್ಕೀಮ್ ಅಲ್ಲಿ ನಿಮಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಾಕಷ್ಟು ಸೌಲಭ್ಯ ಇದೆಯಪ್ಪ, ಕೊಳವೆ ಬಾವಿ ಹಾಕ್ಸ್ಕೊಡೋದು, ಅವನ್ನೆಲ್ಲ ನೀವ್ ಯಾಕೆ ಸದುಪಯೋಗ ಪಡ್ಕೊಳ್ಬಾರ್ದು? ನಾವು ಇವಾಗ ಪಡ್ಕೊಳಕಂತ ಸರ್ ಇರೋದು. ಈಗ ಮುಂದಿನ ದಿನಗಳಲ್ಲಿ ನೀರಾವರಿ ಮಾಡ್ಬೇಕಂತ ಆಸಕ್ತಿ ಇದೆ? ಮಾಡುತ್ತೀವಿ ಸರ್. ಈಗ ನೀರಾವರಿ ಮಾಡಿದ್ಮೇಲೆ ಯಾವ ಬೆಳೆಗಳನ್ನ ಬೆಳಿಬೇಕು ಅನಿಸ್ತದೆ ನಿಮಗೆ? ಅಡಿಕೆ ಅದು ನಾವು ಹೇಳಕ್ ಆಗಲ್ಲ. ಏನು ಹತ್ತಿ ಮೆಕ್ಕೆಜೋಳ ಶೇಂಗಾ ಎಲ್ಲ ಬೆಳಿತೀವಿ. ಈಗ ನಿಮ್ ಜಮೀನು ಅಂತಂದ್ರೆ ಯಾವ ಮಣ್ಣಿಂದ ಕೂಡಿದೆ? ಕೆಂಪ್ ಮಣ್ಣು ಬರುತ್ತೆ ಸರ್. ಕೆಂಪ್ ಮಣ್ಣಿನಲ್ಲಿ ಸಾಕಷ್ಟು ಬೆಳೆಗಳನ್ನ ಎಲ್ಲಾ ತರದ ಬೆಳೆಗಳನ್ನ ಬೆಳಿಬಹುದು ಸರ್. ಈಗ ನೀವು ನಿಮ್ ಅಣ್ಣ ಇಬ್ರು ಒಂದ್ರಾಗಿದ್ರಲ್ಲ, ಒಗ್ಗೂಡಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಕೃಷಿ ಜೀವನ ಚೆನ್ನಾಗಿತ್ತು ಅನ್ಸುತ್ತಾ ಇವತ್ತು ಚೆನ್ನಾಗಿದೆಯಾ ಅನ್ಸುತ್ತ? ಇಲ್ಲ ಸರ್, ಅವಾಗ ಚೆನ್ನಾಗಿದ್ದೀವಿ, ಇವಾಗ್ಲೂ ಚೆನ್ನಾಗಿದ್ದೀವಿ. ಏನ್ ನಾವೇನು ಸಮಸ್ಯೆ ಏನಿಲ್ಲ, ನಾವ್ಯಾವ ಹೊಲನ ಏನ ಡಿವೈಡ್ ಏನ್ ಮಾಡ್ಕೊಂಡಿಲ್ಲ. ಈಗ ಅದು ನಮ್ಮ ಅಣ್ಣ ಹೆಸರಿಗೆ ಇದೆ ಅದು. ಈ ಸ್ಕೀಮ್ ಏನಾರ ಬರೋ ಸ್ಕೀಮ್ ಇರ್ಲಿ ಅಂತ ಹೇಳಿ ಪಾಲ್ಪತ್ರ ಮಾಡ್ಕೊಂಡಿಲ್ಲ, ಒಬ್ಬರಲ್ಲೇ ಇರ್ಲಿ ಅಂತ ನಾವು ಸುಮ್ಮನೆ ಬಿಟ್ಕೊಂಡಿನಿ. ಗಂಗಾ ಕಲ್ಯಾಣ ಯೋಜನೆ ಬರುತ್ತಂತೆ? ಬರುತ್ತಂತ. ಈಗ ಎತ್ತುಗಳು ಅವನ್ನೆಲ್ಲ ಸಾಕಾಣಿಕೆ ಮಾಡಿದ್ರೆ ನೀವು? ಹ್ಮ್ ಸರ್, ಮಾಡಿದೀವಿ. ನಾವು ಸಣ್ಣದಕ್ಕೆ ಅದೇ ಮಾಡಿರೋದು. ಈಗ ಇತ್ತೀಚಿಗೆ 4-8 ವರ್ಷದಿಂದ ನಾವು ಈ ಕೈ ಕೆಲಸ ಕಲ್ತ್ಕೊಂಡು ಹಂಗಾಗಿ ನಾವು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಎತ್ತುಗಳು ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ಅಂತ ಹೇಳ್ತೀರಾ? ಹ್ಮ್ ಸರ್, ಇದೇ ಉತ್ತಮ ಅಂದ್ರೆ ಮತ್ತೆ ಇದ್ದೇ ಕೆಲಸ, ಮತ್ತೆ ಬಿತ್ತದು ಬೆಳೆಯೋದೆಲ್ಲ ಅದರಿಂದ ಅಲ್ಲ ಸರ್. ಇವಾಗ ಏನ್ ಇತ್ತೀಚಿಗೆ ಟ್ಯಾಕ್ಟ್ರಿ ಅವೆಲ್ಲ ಇರೋದು, ಹಂಗಾಗಿ ಎತ್ತು ಇದ್ರೆ ಉತ್ತಮ. ಅವ್ರವ್ರದ್ದು ಹೊಲ ಬೀಜ ಉತ್ತಮ ನೀಟಾಗಿ ಹಾಕೊಂಡು ಇದು ಮಾಡ್ಕೊಂಬೋದು. ಈಗೆಲ್ಲ ಎತ್ತುಗಳು ಸಾಕಾಣಿಕೆ ಮಾಡೋದು ಬಹಳಷ್ಟು ಕಡಿಮೆ ಆಯ್ತಲ್ಲ? ಕಮ್ಮಿ ಆಗಿದೆ ಸರ್. ನಿಮ್ಮ ಒಂದು 1.5 ಎಕರೆ ಜಮೀನಲ್ಲಿ ನೀವು ನಿಮ್ಮ ಅಣ್ಣ ಸೇರ್ಕೊಂಡು ಯಾವ ಬೆಳೆಗಳು ಬೆಳೆದ್ರ ಸರ್? ಮೆಕ್ಕೆಜೋಳ ಬೆಳೆದ್ವಿ, ತೊಗರಿ ಬೆಳೆದ್ವಿ, ಹತ್ತಿ ಬೆಳೆದ್ವಿ, ಎನಿವನ್ನೆಲ್ಲ ಬೆಳೆದ್ವಿ ಸರ್. ಆದ್ರೆ ಯಾವ್ದು ಬೆಳೆಯಕ್ ಬರಲ್ಲ ಅಂತ ಏನಿಲ್ಲ. ಈಗ ಈ ವರ್ಷ ಎಲ್ಲ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಹೊಡ್ಸಿದ್ವಿ, ರೂಟ್ ಹೊಡ್ಸಿದ್ವಿ, ಟ್ರಾಕ್ಟರ್ ಕುಂಟೆ ಹೊಡಿಸಿ ಬೀಜ ಹಾಕಿದ್ವಿ ಸರ್. ಈಗೆಲ್ಲ ಮೆಕ್ಕೆಜೋಳ ಹಾಕಿರೋದು? ಈಗ ಅಕ್ಕಡಿ ಬೆಳೆ ಹಾಕ್ಲಿಲ್ವಾ? ಅಕ್ಕಡಿ ಹಾಕಿದ್ವಿ ಸರ್. ಅಕ್ಕಡಿ ಅಂತಂದ್ರೆ ಏನ್ ಹಾಕಿದ್ರೆ ನೀವು? ಒಬ್ಬರೇ ಅಕ್ಕಡಿ ಹಾಕಿದ್ವಿ, ಮೇಲೆತವಾಗಿ ಅವರೇ ಅಕ್ಕಡಿನೂ ಹಾಕಿದ್ವಿ. ಯಾಕೆ ಅನಿಸ್ತದೆ ನಿಮ್ಗೆ ತೊಗರಿ ಅಕ್ಕಡಿ ಅವರೇ ಅಕ್ಕಡಿ ಹಾಕ್ಬೇಕು ಅಂತ? ಬೀಜ ಕೊಟ್ಟಿದ್ರು ಕೃಷಿ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಹಾಕಿದ್ವಿ ಸರ್. ಇಳುವರಿ ಹೆಂಗ್ ಬರುತ್ತೆ ನೋಡೋಣ. ಈಗ ಮೆಕ್ಕೆಜೋಳನೇ ಯಾಕೆ ಹೆಚ್ಚಾಗಿ ಬೆಳಿದ್ರೆ ಇನ್ನು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದಲ್ಲ? ಏನಿಲ್ಲ ಸರ್, ಕಮ್ಮಿ ಖರ್ಚು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನೇ ಬೆಳಿತೀವಿ ಜಾಸ್ತಿ. ಅಂದ್ರೆ ಬೇರೆ ರಾಗಿ ಜೋಳ ಅವೆಲ್ಲ ಹಾಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಇದಾಗಿ ಮತ್ತೆ ಹೆಂಗ ಒಂದ ಒಮ್ಮರಿಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಇದ ಖರ್ಚು ಕಮ್ಮಿ ಬರುತ್ತೆ, ಹಂಗಾಗಿ ಮೆಕ್ಕೆಜೋಳನೇ ಜಾಸ್ತಿ ಹಾಕಿದ್ವಿ ಸರ್. ಈಗ ಪ್ರತಿ ವರ್ಷನೇ ಮೆಕ್ಕೆಜೋಳ ಹಾಕ್ತಿರಲ್ಲ, ಇಳುವರಿ ಬರುತ್ತಾ ನಿಮಗೆ? ಪ್ರತಿ ವರ್ಷ ಏನ್ ಹಾಕಲ್ಸ, ಒಂದು ಕೂಳೆ ಚೇಂಜ್ ಮಾಡ್ತೀವಿ. ಒಂದ್ ಸೈಡ್ ಹಾಕಿರ್ ಒಂದ್ ಸೈಡ್, ಇನ್ನೊಂದ್ ಸೈಡ್ ಗೆ ಇನ್ನೊಂದ್ ವರ್ಷ ಹಾಕ್ತಿವಿ. ಈಗ 1 ಎಕರೆ ಮೆಕ್ಕೆಜೋಳ ಹಾಕಿದ್ರೆ 1 ಎಕರೆ ಬೇರೆ ಬೆಳೆ ಬೇರೆ ಬೆಳೆ ಬೆಳಿತೀವಿ ಸರ್. ಈಗ ನೀವು ಈ ಒಂದು ಕೃಷಿ ಬದುಕಿನ ಜೊತೆಗೆ ಈಗೆಲ್ಲ ಈಗ ಕೃಷಿ ಸಂಬಂಧಪಟ್ಟಂತ ಉಪಕರಣಗಳು ಅಂತಂದ್ರೆ ಈ ಕುಂಟೆ, ಎಳೆಕುಂಟೆ, ಬುಡುಗುಂಟೆ, ಸರಬುಗುಂಟೆ, ಈ ಮಡಿಕೆ, ಇವನ್ನೆಲ್ಲ ಅಂದ್ರೆ ತಯಾರು ಅಂತಂದ್ರೆ ಯಾವ್ಯಾವ ತಯಾರು ಮಾಡ್ತೀರ ನೀವು? ಸರ್, ಪ್ರತಿ ಒಂದನ್ನು ಮಾಡ್ತೀನಿ ಸರ್. ಕುಂಟೆ, ಮಡಿಕೆ, ಸರಬುಗುಂಟೆ, ಕೂರ್ಗೆ, ಮರದ ಮಡಿಕೆ, ಪ್ರತಿ ಒಂದು ಎಲ್ಲ ಮಾಡ್ತೀನಿ ಸರ್. ಈಗೆಲ್ಲ ಟ್ರ್ಯಾಕ್ಟರ್ಗಳು ಜಾಸ್ತಿ ಉಪಯೋಗ ಮಾಡ್ತಾರಪ್ಪ ನಮ್ಮ ಕೃಷಿಕರು. ಮರದ ಒಂದು ಉಪಕರಣಗಳಿಗೂ ಬೇಡಿಕೆ ಇದೆಯಾ? ಒಂದು 1/2 ಐತೆ ಸರ್. ಈಗ ನಿಮಗೆ ಈ ಒಂದು ಕೃಷಿ ಉಪಕರಣಗಳ ಒಂದು ತಯಾರು ಮಾಡುವ ಒಂದು ಸಂದರ್ಭ ಅಂತಂದ್ರೆ ನಿಮಗೆ ಹೆಚ್ಚು ಯಾವ ಕಾಲದಲ್ಲಿ ಸಿಗುತ್ತೆ ಕೆಲಸ ನಿಮಗೆ? ಹೆಚ್ಚು ಅಂದ್ರೆ ಸರ್, ಈಗ ಮುಂಗಾರಿ ಬೀಜ ಹಾಕಿದ್ವಿ ಅಂದ್ರೆ ಅವಾಗಲೇ ಕುಂಟೆ, ಮಡಿಕೆ ಅವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಈಗ ಕುಂಟೆ ಒಂದು ಹೊಸದು ತಯಾರು ಮಾಡ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನ ಎಲ್ಲಿಂದ ತರ್ತೀರ? ಸರ್, ಅವರು ಕೊಂಡ್ಕೊಂಡ್ ಬರ್ತಾರೆ ಟೌನ್ ಅಲ್ಲಿ, ಕೆಲವ್ರು ಇಲ್ಲಿ ಹಳ್ಳಿಗಳಲ್ಲಿ ತರ್ತಾರೆ. ಈಗ ರೈತರದೇ ಮರ ತಂದು ಕೊಡ್ಬೇಕು, ಈಗ ನೀವೇನು ಅದನ್ನ ರೆಡಿ ಮಾಡೋರಷ್ಟೇ? ಈಗೆಲ್ಲ ಎಡೆ ಕುಂಟೆ ಅಂತಂದ್ರೆ ಅವನ್ನ ಯಾವ ರೀತಿ ಮಾಡ್ತೀರ ನೀವು? ಅದೇ ಸರ್, ಸೇಮ್ ದೊಡ್ಡ ಕುಂಟೆ ಏನಿರುತ್ತೆ ಅದೇ ಸೇಮ್ ಇರುತ್ತೆ, ಆದ್ರೆ ಚಿಕ್ಕದಿರುತ್ತೆ ಅಷ್ಟೇ ಅದು. ಈಗೆಲ್ಲ ಮಡಿಕೆ ಅಂತ ಹೇಳಿ ಬಿತ್ತಕ್ಕೆ ಈಗ ಎತ್ತಿನ ಬೇಸಾಯದ ಮುಖಾಂತರ ಮಡಿಕೆ ಮಾಡಿ ಮಡಿಕೆಯಲ್ಲಿ ಬಿತ್ತಾರೆ. ಈಗ ಮಡಿಕೆ ಅಂತಂದ್ರೆ ಕೆಲವರೆಲ್ಲ ಇದು ಒಂದ್ ಸ್ವಲ್ಪ ಕಡದಾಗುತ್ತೆ ಅಂತಾರೆ, ಇದು ಕಡದಲ್ಲ ಅಂತಾರೆ. ಇದು ಅಂದ್ರೆ ಏನು ಇರ್ತಾರ ಅಂದ್ರೆ? ಅದೆಲ್ಲ ಅದು ಸಿಸ್ಟಮ್ಯಾಟಿಕ್ ನಾವೆಲ್ಲ ಮಾಡ್ಕೊಡ್ತೀವಿ ಸರ್. ಅದನ್ನೆಲ್ಲ ಚೆಕ್ಕೆ ಕೊಡೋದ್ರಲ್ಲೇ ಇರುತ್ತೆ ಸರ್, ಆಪ್ ಕೊಡೋದ್ರಲ್ಲೇ ಇರುತ್ತೆ. ಈಗ ಜಾಸ್ತಿ ಕಡದ್ ಕೊಟ್ರೆ ಬಿತ್ತಕ್ಕ ಚೆನ್ನಾಗಲ್ಲ, ಅವ್ರು ಎತ್ತು ಏನ್ ಮಟ್ಟಕ್ಕೆ ಇರುತ್ತ ಆ ಲೆವೆಲ್ಗೆ ಮಾಡ್ಕೊಡ್ತೀನಿ ಸರ್. ಅಂದ್ರೆ ಎತ್ತಿನ ಎತ್ತರ ನೋಡಿ ನೀವು ಉಪಕರಣಗಳನ್ನ ತಯಾರು ಮಾಡೋದು. ಈಗೆಲ್ಲ ಈ ಕಬ್ಬಿಣದವೆಲ್ಲ ಬೇಕಾಗುತ್ತಲ್ಲಿ, ಈಗ ಕೂಡ ಅಂತ ಹೇಳ್ತಾರೆ, ಇವೆಲ್ಲ ಅವರೇ ತಂದ್ಕೊಡ್ಬೇಕಾ? ಅವರೆಲ್ಲ ತಂದ್ಕೊಡ್ಬೇಕು ಸರ್. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈಗೆಲ್ಲ ಕುಂಟೆ ಇವನ್ನೆಲ್ಲ ಬೇಕಾಗುತ್ತೆ ಹೆಚ್ಚಾಗಿ ರೈತರಿಗೆ. ಎಷ್ಟು ಎಲ್ಲ ರೆಡಿ ಮಾಡ್ತೀರ? ಒಂದ್ ದಿನಕ್ಕೆ ಒಂದ್ ಎರಡು ರೆಡಿ ಮಾಡ್ಬೋದು ಸರ್, ಸಣ್ಣವಾದ್ರೆ ಒಂದ್ ಮೂರು ಮಾಡ್ಬೋದು. ಈಗ ಕೂರ್ಗೆ ಅಂತಾರೆ, ಮೂರು ತಾಳಿನ ಕೂರ್ಗೆ ಅಂತಾರೆ, ಇವನ್ನೆಲ್ಲ ಯಾವ ಒಂದು ಬಿತ್ತನೆಗೆ ಬಳಸ್ತಾರೆ? ಇದಕ್ಕೆ ಬೀಜ, ರಾಗಿ, ಶೇಂಗಾ, ಸಜ್ಜೆ, ನವಣೆ ಪ್ರತಿಯೊಂದಕ್ಕೂ ಬಿತ್ತಬಹುದು. ಮೆಕ್ಕೆಜೋಳ ಒಂದ್ ಬಿಟ್ಟು. ಈಗ ಮೂರ್ ತಾಳಿನ ಕೂರ್ಗೆ ಯಾಕೆ ಉಪಯೋಗಿಸ್ತಾರೆ ನಮ್ಮ ಕೃಷಿಕರು? ಮೂರ್ ತಾಳಿ ಕೂರ್ಗೆ ಅಂದ್ರೆ ಯಾಕಂದ್ರೆ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡ್ತಾರೆ ಸರ್. ಈಗ ಎರಡ್ ತಾಳಿನ ಕೂರ್ಗೆ ಒಂದು ಮೂರ್ ಎಕರೆ ಬಿತ್ತಿದ್ರೆ ಮೂರ್ ತಾಳಿ ಕೂರ್ಗೆ ಆದ್ರೆ ಒಂದ್ ಅದಕ್ಕಿಂತ ಹೆಚ್ಚಿಗೆ ಬಿತ್ತಬಹುದು, ಅರ್ಧ ಹೆಚ್ಚಾಗಿ ಬಿತ್ತಬಹುದು. ಈಗ ಮಡಿಕೆ ಅಂತಂದ್ರೆ ಈಗ ಮೆಕ್ಕೆಜೋಳಕ್ಕೆ ಮಾತ್ರ ಉಪಯೋಗ ಮಾಡೋದು? ಮೆಕ್ಕೆಜೋಳ ಮೊದ್ಲೆಲ್ಲ ನಾವು ಗಡ್ಡೆ ಗಡ್ಡೆಗೆ ಎಲ್ಲ ಬಿಟ್ಕೊಂಡು ಕುಂಟೆ ವರ್ಗಕ್ಕೆ ಅದೆಲ್ಲ ಪಾಡೋದು. ಇವಾಗೆಲ್ಲ ಒಡೆಯಲ್ಸ ಎಲ್ಲ ಟ್ರಾಕ್ಟರ್ಗಳೆಲ್ಲ ಬಂದಾದ್ಮೇಲೆ ಸ್ವಲ್ಪ ಅರ್ಧ ಭಾಗ ಕಮ್ಮಿ ಆಗಿದೆ. ಅಂದ್ರೆ ಕಬ್ಬು ನೇಗಿಲು ಹೊಡೆದು ಚೆಲ್ ಅಂತ ಹೇಳಿ ಹೊಡಿಯರ್ ಮೊದ್ಲೆಲ್ಲ, ಅವಾಗ ಮಡಿಕೆ ಬಳಸ್ತಾ ಇದ್ರು ಸರ್. ಈಗ ನೀವು ಎಷ್ಟನೇ ವಯಸ್ಸಿನಿಂದ ಈ ವೃತ್ತಿಯನ್ನ ಮಾಡ್ತಾ ಬಂದಿದ್ದೀರಾ? ಸರ್ ನಾನು ಒಂದು 20 ವಯಸ್ಸಿನಿಂದಲೂ ಮಾಡ್ತಾ ಇದ್ದೀನಿ ಸರ್. ಈಗ ಈ ಒಂದು ಕೃಷಿ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ತಾಳ ಆಗಿರ್ಬೋದು, ಕುಡ ಆಗಿರ್ಬೋದು, ಇವನ್ನೆಲ್ಲ ನೀವೇ ಈ ಒಂದು ಕುಲಿಮೆಟ್ಟು ಎಲ್ಲ ತಯಾರು ಮಾಡ್ಬೋದಲ್ಲ? ಮಾಡ್ಬೋದು ಸರ್, ನಾವು ಮೊದ್ಲೆಲ್ಲ ಮಾಡಿದ್ವಿ, ಈಗ ಅದೆಲ್ಲ ಮಾಡಕ್ ಆಗಲ್ಲ. ಹಳ್ಳಿಯಲ್ಲಿ ಇಡ್ಲಿ ಸಿಗಲ್ಲ, ಈಗೆಲ್ಲ ಗ್ಯಾಸ್ ಆಗ್ಬಿಡಿದಾವೆ, ಹಂಗಾಗಿ ಅದನ್ನ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿದ್ವಿ ಸರ್. ಇಡ್ಲಿ ಬೇಕಾಗುತ್ತೆ ತಾಳವನ್ನೆಲ್ಲ ರೆಡಿ ಮಾಡಕ್. ಈಗ ಮೊದ್ಲೆಲ್ಲ ಸಾಕಷ್ಟು ದುಡಿದ್ರೆ ಇದ್ರಲ್ಲಿ? ಇಲ್ಲ, ಕೊಲ್ ಮೇಲೆ ಏನಿಲ್ಲ ಸರ್, ನಾವ್ ಇದು ಬಡಗಿ ಕೆಲಸದಲ್ಲಿ ಮಾತ್ರ ಹೆಂಗೋ ಜೀವನ ನಡೀತದೆ ಸರ್. ಮಳೆಗಾಲ ಬಂತು, ಮುಂಗಾರಿ ಬಂತು ಅಂದ್ರೆ ಸಾಕಷ್ಟು ನಿಮಗೆ ಕೆಲಸ ಇರುತ್ತೆ ಸರ್. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಕೆಲಸ ಇರಲ್ವಲ್ಲ? ಎಲ್ಲಾ ಕಾಲದಲ್ಲಿ ಎಲ್ಲ ಸಹ ಇರುತ್ತೆ, ಏನೋ ಒಂದು ವಾರ ಗ್ಯಾಪ್ ಆಗ್ಬೋದು, ಕಂಟಿನ್ಯೂ ಕೆಲಸ ಇರುತ್ತೆ. ಈಗೆಲ್ಲ ಸಾಕಷ್ಟು ಜನ ರೈತರು ಹೊಸವನ್ನ ಮಾಡ್ಕೊಡಂತ ಬರ್ತಾರೆ, ಕೆಲವರು ಹಳೆಯವನ್ನೇ ರಿಪೇರಿ ಮಾಡ್ಕೊಡೋ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಿನದಾಗಿ ಯಾವ್ದ್ರಲ್ಲಿ ಲಾಭ ನಿಮಗೆ? ನಮಗೆ ಏನ್ ಲಾಭ ಇಲ್ಲ ಸರ್, ಏನ್ ಮಾಮೂಲಿ. ಮತ್ತೆ ಹಳ್ಳಿ ಈಗ 600 ರೂಪಾಯಿ ಇದ್ರೆ 500 ರೂಪಾಯಿ ಕೊಡ್ರಿ ಹೇಳ್ರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಕಳಿಸ್ತೀವಿ ಸರ್. ಕುಂಟೆ ತಯಾರು ಮಾಡ್ಬೇಕಂತಂದ್ರೆ ಅಲ್ಲಿ ನೀವೇನೇನು ಸಲಕರಣೆಗಳನ್ನ ಬಳಸ್ತೀರಾ ಸರ್? ಕುಂಟೆ ರೆಡಿ ಮಾಡಕಂದ್ರೆ ಉಳಿ, ಬಾಚಿ, ಕೊಡ್ತಿ ಅಷ್ಟೆಲ್ಲ ಇರ್ಬೇಕು ಸರ್. ಈಗೆಲ್ಲ ಮರ ಮೊದ್ಲು ಕೊರಿಬೇಕು ಅಂತಂದ್ರೆ ಮೊದ್ಲೆಲ್ಲ ಗರಗಸ ಅಂತ ಹೇಳಿ ಬಳಸ್ತಾ ಇದ್ರು, ಈಗೆಲ್ಲ ಅದನ್ನೇ ಬಳಸ್ತೀರ? ಇಲ್ಲ ಸರ್, ಅಲ್ಲೇ ಸ್ಯಾಮಿಲ್ ಆಗಿ ಕಟ್ ಮಾಡಿಸ್ತೀವಿ, ಅಳತೆ ಮಾಡಿ ಅಳತೆ ಮಾಡಿ ಸ್ಯಾಮಿಲ್ ಆಗಿ ಕಟ್ ಮಾಡಿಸ್ತೀವಿ, ಅವ್ರು ಕಟ್ ಮಾಡಿ ಕೊಡ್ತಾರೆ, ನಾವೆಲ್ಲ ರೆಡಿ ಮಾಡಿ ಕೊಡಿಸ್ತೀವಿ. ಈಗ ಏನಾದ್ರೂ ಇಲ್ಲೇ ನಿಮ್ಮಲ್ಲಿ ಮಿಷಿನ್ ಇದೆಯಾ ಕೊರಿ ಅಂತ, ಮರ ಕೊರಿ ಅಂತ ಮಿಷಿನ್? ಮರ ಕೊರಿಯ ಮಿಷಿನ್ ಇದೆ ಸರ್. ಅಂದ್ರೆ ಅದಕ್ಕೆಲ್ಲ ಕರೆಂಟ್ ಬೇಕಾಗುತ್ತೆ, ವಿದ್ಯುತ್ ಬೇಕಾಗುತ್ತೆ? ಇಲ್ಲ ಸರ್, ಪೆಟ್ರೋಲ್ ಇಂದದು. ಪೆಟ್ರೋಲ್? ಈಗೆಲ್ಲ ಅಂತವನ್ನೆಲ್ಲ ಬಳಸ್ಕೊಂಡಾಗ ನೀವು ಅಂದ್ರೆ ಹೆಚ್ಚು ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ನಿಮಗೆ? ಆಗುತ್ತೆ ಸರ್, ಮತ್ತೆ ಬೇಗ ಕೆಲಸ ಆಗ್ಬೇಕಲ್ಲ ಸರ್. ಎಲ್ಲರೂ 3-4 ಹಾಕಿರ್ತಾರೆ, ಈಗ ಬೇಗ ನನಿ ಮಾಡ್ಕೊಡ್ ನನಿ ಮಾಡ್ಕೊಡ ಅಂತಾರೆ. ಈಗ 50-100 ಮಕ ನೋಡಂಗಿಲ್ಲ, ಬೇಗ ಕೆಲಸ ಆಗ್ಬೇಕು. ಈಗ ಎಷ್ಟೇ ಈ ಒಂದು ಯಂತ್ರಗಳು ಬಂದ್ರು ಆದ್ರೂ ಈ ಮರದ ಒಂದು ಉಪಕರಣಗಳು ಬೇಕೇ ಬೇಕಂತ ಬೇಕಾಗುತ್ತೆ ಸರ್. ಆಗುತ್ತೆ ಆಗುತ್ತೆ, ಒಂದು 1% ಆರ ಬೇಕೇ ಬೇಕಾದ ಸರ್, ಮರದ ಐಟಮ್ ಬೇಕೇ ಬೇಕು. ಈಗೆಲ್ಲ ಟ್ರಾಕ್ಟರ್ ಮುಖಾಂತರ ಬಿತ್ತನೆ ಮಾಡ್ಬೋದಪ್ಪ. ಈಗ ಒಳ ಬೇಸಾಯ ಅಂತಂದ್ರೆ ಈಗ ಎಡಗುಂಟೆ ಬುಡುಗುಂಟೆ ಇವೆಲ್ಲ ಬೇಕೇ ಬೇಕು. ಈಗ ಕುಂಟಿಗೂ ಸರಬ್ ಗುಂಟಿಗೆ ಏನ್ ವ್ಯತ್ಯಾಸ? ಕುಂಟೆ ಅಂದ್ರೆ ಇದು ಸಣ್ಣದಿರುತ್ತೆ ಸರ್, ಚಿಕ್ಕದಾಗುತ್ತೆ, ಅದಕ್ಕೂ ಅದಕ್ಕೂ ಒಂದ್ ಗಡ್ಡೆ ಕಮ್ಮಿ ಆಗುತ್ತೆ. ಈಗ ಹುಲ್ಲು ಏನು ಇಲ್ಲ ಅಂದ್ರೆ ದೊಡ್ಡ ಕುಂಟೆ ಹಾಕಿ ಹೊಡೆದ್ರೆ ಹೊಲನು ಸಾಗಿ ಹೋಗುತ್ತೆ, ಮೇಲತ್ವಾಗಿ ಬೇಗನೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದ್ ಮಾಡ್ತಾರೆ ಸರ್. ಅಂದ್ರೆ ಹೊಲದಲ್ಲಿ ಹುಲ್ಲುಗಸ ಇರಬಾರದು. ಹುಲ್ಲುಗಸ ಇರಬಾರದು. ಈಗ ಎಡೆಕುಂಟೆ ಬುಡುಗುಂಟೆ ಅಂತಂದ್ರೆ ಅಲ್ಲಿ ಏನು ವ್ಯತ್ಯಾಸ ಇರುತ್ತೆ? ಎಡೆಕುಂಟೆ ಅಂದ್ರೆ ಕಡಿಮೆ ದಾಯ ಇರುತ್ತೆ, ಅದ್ರಲ್ಲಿ ಬುಡುಗುಂಟೆಯಲ್ಲಿ ಅರ್ಧ ಅರ್ಧ ಇರುತ್ತೆ ಸರ್. ಈಗ ಎಡೆಕುಂಟೆ ಸಾಮಾನ್ಯವಾಗಿ ಯಾವ ಬೆಳೆಗಳಲ್ಲಿ ಒಡೆಯಕ್ಕೆ ಅದನ್ನ ಉಪಯೋಗ ಮಾಡಿ? ರಾಗಿ, ಶೇಂಗಾ, ನವಣೆ, ಸಜ್ಜೆ, ಸಾವೆ ಅದ್ರಲ್ಲೆಲ್ಲಾನು ಬಳಸಬಹುದು ಸರ್. ಈಗ ಬುಡುಗುಂಟೆ ಅಂತಂದ್ರೆ ಸುಮಾರು 1 ಅಡಿ ಇರ್ತವೆ. 1 ಅಡಿ 1 ಕಲಡಿ ಇರುತ್ತೆ ಸರ್ ಬುಡುಗುಂಟೆ. ಈಗ ಬುಡುಗುಂಟೆ ಅಂದ್ರೆ ಮೆಕ್ಕೆಜೋಳದಲ್ಲಿ ಮಾತ್ರ ಅಷ್ಟೇ ಬಳಸಕ್ ಬರೋದು? ಮೆಕ್ಕೆಜೋಳ ಅವರು ಸಾಲು ಒಡೆಯೋದ್ರ ಮೇಲೆ ಡಿಪೆಂಡ್ ಸರ್, ತರಕಾರಿಯಲ್ಲಿ ಹೊಡಿಬಹುದು. 2 ಅಡಿ ದಾಯ ಹೊಡೆದ್ರೆ ಬರುತ್ತೆ ಸರ್. ಕುಂಟೆ ನೋಡಿಕೊಂಡು ಅದನ್ನ ಸೈಜ್ಗೆ ಸಾಲು ಹೊಡಿಬೇಕು. ಈಗ ಕುಂಟೆ ಅಂತಂದ್ರೆ ಹತ್ತಿ ಗಿಡದಲ್ಲಿ ಹಾಯಿಸಬಹುದು ನಾವು. ಹಾಯಿಸಬಹುದು, ಯಾಕಂತಂದ್ರೆ ಅದು ಒಂದು 3 ಅಡಿ ಲೆಕ್ಕಕ್ಕೆ ನಮ್ಮ ದಾಯದಲ್ಲಿ ನಮ್ಮ ಕೃಷಿಕರು ಬೀಜ ಊರಿರ್ತಾರೆ. 3 ಅಡಿ ಲೆಕ್ಕಾಚಾರಕ್ಕೆ ಇರುತ್ತೆ. ಈಗ ಬಿತ್ತನೆ ಮಾಡ್ಬೇಕಾದ್ರೆ ನಿಮಗೆ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ. ಅಂದ್ರೆ ನೀವೊಬ್ಬರೇ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗುತ್ತಾ ಈ ಒಂದು ಕೃಷಿ ಸಂಬಂಧಪಟ್ಟಂತ ಈ ಒಂದು ಉಪಕರಣಗಳನ್ನ ತಯಾರು ಮಾಡುವ ಒಂದು ಸಂದರ್ಭದಲ್ಲಿ? ಒಬ್ಬರೇ ಆಗಲ್ಲ ಸರ್, ಏನೋ ಅಲ್ಪ ಸ್ವಲ್ಪ ಇದ್ರೆ ಮಾಡ್ಬೋದು, ಬಹಳ ಇದ್ರೆ ಮಾಡಕ್ಕಾಗಲ್ಲ. ಒಂದ್ ದಿನಕ್ಕೆ ಒಂದು ಎರಡು ಮೂರ್ ಇದ್ರೆ ಮಾಡ್ಬೋದು, ಅಲ್ಲ ಮೂರ್ ಅಂದ್ರೆ ಅಲ್ಲಿಗೆ ಟೈಮ್ ಇಸ್ ಓವರ್ ಆಗುತ್ತೆ, ಅಲ್ಲಿ ನಮಗೂ ಟೈರ್ಡ್ ಆಗುತ್ತೆ ಅಟತ್ತಿಗೆ. ಈಗೆಲ್ಲ ಸಾಕಷ್ಟು ಒಂದೇ ದಿನಕ್ಕೆ ರೆಡಿ ಮಾಡಿ ಕೊಡೋಕಂದ್ರೆ ಆಗಲ್ಲ. ಈಗ ಅಂತ ಸಂದರ್ಭದಲ್ಲಿ ರೈತರು ಏನಾದ್ರು ಬೇರೆ ಕಡೆ ಹೋಗ್ತಾರ? ಹೋಗ್ತಾರೆ ಸರ್, ಅವ್ರವ್ರ ಅನುಕೂಲ, ಎಲ್ಲೆಲ್ಲಿ ಬೇಗ ಆಗುತ್ತೆ, ಎಲ್ಲಿ ಅಮೌಂಟ್ ಎಲ್ಲಿ ಕಮ್ಮಿ ಆಗುತ್ತೋ ಅದನ್ನೆಲ್ಲ ವಿಚಾರಿಸ್ಕೊಂಬಂದೆ ಅವರು ಎಲ್ಲಿ ಕಮ್ಮಿ ಅಂತಾರ ಅಲ್ಲೇ ಮಾಡಿಸೋದು. ಈಗೆಲ್ಲ ನಮ್ಮ ರೈತರು ಇನ್ನೊಂದು, ಈಗ ಮುಂಗಾರು ಬಂದಾಗ ಸಾಕಷ್ಟು ಸಿದ್ಧತೆ ಮಾಡೋದಷ್ಟೊಂದು ಸೂಕ್ತ ಅಲ್ಲ ಅಂತೇಳಿ ಈಗ ಬೇಸಿಗೆಗಳಗಡೆ ಇಂಥವನ್ನೆಲ್ಲ ಕೃಷಿ ಸಂಬಂಧಪಟ್ಟಂತ ಕುಂಟೆ, ಎಡೆಕುಂಟೆ, ಬುಡುಗುಂಟೆ, ಮಡಿಕೆ ಇವನ್ನೆಲ್ಲ ಏನಾದರೂ ತಯಾರು ಮಾಡ್ಕೊಂಡಿರ್ತಾರ ಮುಂಜಾಗ್ರತೆ ಕ್ರಮವಾಗಿ? ಇಲ್ಲ ಇಲ್ಲ ಮಾಡಲ್ಲ ಸರ್. ಈಗೇನೀಗ ಮೆಕ್ಕೆಜೋಳ ಹಾಕಿದಾರ, ಮೆಕ್ಕೆಜೋಳ ಉಡ್ತ ಅಂದ್ರೆ ಬುಡುಗುಂಟೆ ಅದೆಲ್ಲ ಇದೆಲ್ಲ ಅದನ್ನ ಇವಾಗ ಅವ್ರು ಮುಂದಿಂದು ಸೂಚನೆಯಾಗಿ ಮಾಡ್ಕೊಂಡಿರಲ್ಲ, ಇವಾಗ ಅಷ್ಟೇ ಅವ್ರು ಮಾಡ್ಕೊಳ್ಳೋದು. ಬಿಡ ಯಾರ್ದ ಕೆಲವ್ರು ಒಬ್ರು ಇಸ್ಕೊಂಡು ಹೊಡ್ಕೊಂಡ್ ಬಿಡಲಿ, ಒಂದಿನ ಹೊಡ್ಕೊಂಡ್ರಾಯ್ತು ಅಂತ ಕೆಲವ್ರು ಒಬ್ರು ಹಂಗಿರ್ತಾರೆ, ಕೆಲವ್ರು ಮಾಡಿಸ್ಲೇಬೇಕು ಅಂತಾರೆ. ಈಗ ಎಡಕುಂಟೆ ಒಡೆಯುವಂತ ಸಂದರ್ಭದಲ್ಲಿ ಎಡಕುಂಟೆಗಳನ್ನೆಲ್ಲ ರೆಡಿ ಮಾಡಿಸ್ತಾರೆ, ಈಗ ಬುಡುಗುಂಟೆ ಒಡೆಯ ಸಂದರ್ಭದಲ್ಲಿ ಬುಡುಗುಂಟೆ ರೆಡಿ ಮಾಡ್ತಾರೆ. 100% %100 ರೆಡಿ ಮಾಡಿಸ್ಬೋದು ಕೆಲವು ಜನ ಅಷ್ಟೇ, ಅಷ್ಟು ಬಿಟ್ರೆ ಏನಿಲ್ಲ. ಎತ್ತುಗಳು ಯಾರು ಸಾಕಾಣಿಕೆ ಮಾಡಿರ್ತಾರೆ ಅವ್ರಿಗೆ ಪ್ರತಿಯೊಂದು ಮರದ ಕೃಷಿ ಮುಟ್ಟು ಬೇಕಾಗುತ್ತವೆ. ಈಗ ನಿಮ್ ಮನೆಯಲ್ಲಿ ಈಗ ನಿಮ್ಮ ಅಣ್ಣರ ಅದಾರೆ, ಅವರೆಲ್ಲ ಈ ಕಸಬು ಕಲ್ತ್ಕೊಳ್ಳಿಲ್ಲ, ನೀವು ನಿಮ್ ತಂದೆಯವರಿಂದ ನೀವು ಕಲ್ತ್ಕೊಂಡ್ರಿ, ಆತರ ಅವರು ಕಲ್ತ್ಕೊಳ್ಳಿಲ್ಲ ನಿಮ್ಮ ಅಣ್ಣ? ಅವಾಗ ನಮ್ಮ ಅಣ್ಣವರು ವ್ಯವಸಾಯ ಮಾಡ್ತಿದ್ರು, ಅವ್ರ ಅದ್ರ ಮೇಲೆ ಆಸಕ್ತಿ ಇರ್ಲಿಲ್ಲ, ಹಂಗಾಗಿ ನಾನು ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಕಲ್ತ್ಕೊಂಡೆ, ಹಂಗಾಗಿ ನಾವು ಅದ್ರ ಮೇಲೆ ಹೋಗ್ತಾ ಇದೀನಿ ಸರ್. ಅಂದ್ರೆ ಒಟ್ಟಾರೆ ನಿಮ್ ಜೀವನಕ್ಕೆ, ಅಂದ್ರೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟು ಈ ಒಂದು ಕಸಬಿನಲ್ಲಿ ನೀವು ದುಡಿತೀರ? ದುಡಿತೀವಿ ಸರ್. ಈಗ ಮತ್ತೆ ಬೇರೆ ಬೇರೆ ರೀತಿಯಾದಂತ ಒಂದು ಈ ಒಂದು ಕುರ್ಚಿಗಳನ್ನಾಗಿರ್ಬೋದು, ಮಂಚ, ಈ ರೀತಿ ಏನಾದ್ರೂ ಮಾಡ್ತೀರಾ ನೀವು? ಮಾಡ್ತೀವಿ ಸರ್, ಆರಾಮ್ ಚೇರು, ದಿವಾನ್ ಕಾಟ, ಮಂಚ, ಡಬಲ್ ಕಾಟ, ತ್ರಿಬಲ್ ಕಾಟ ಎಲ್ಲ ಮಾಡ್ತೀವಿ ಸರ್. ಈಗ ಹಳ್ಳಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಏನಾದ್ರು ಇದು ಡೋರ್ ತಯಾರು ಮಾಡೋದು ಇಂಥವೆಲ್ಲ ಕಲ್ತ್ಕೊಂಡು? ಎಲ್ಲದೂ ಮಾಡ್ತೀವಿ ಸರ್, ಡೋರು, ಕಿಟಕಿ ಎಲ್ಲದೂ ಮಾಡ್ತದೆ. ಈಗ ಈ ತರ ಎಲ್ಲಾ ಕಸಬು ಕಲ್ತ್ಕೊಂಡಿರೋದ್ರಿಂದ ವರ್ಷದ ಎಲ್ಲಾ ಕಾಲದಲ್ಲೂ ನಿಮಗೆ ಕೆಲಸ ಸಿಗುತ್ತೆ? ಸಿಗುತ್ತೆ ಸರ್. ಒಟ್ಟಾರೆ ನಿಮಗೆ ಕೃಷಿಯಿಂದ ಹೆಚ್ಚು ಲಾಭ ಅಂತ ಹೇಳ್ತೀರಾ, ಈ ಒಂದು ಬಡಿಗೆ ಕೆಲಸ ನೀವೇನ್ ಮಾಡ್ತೀರಾ ಇದರಲ್ಲಿ ಲಾಭ ಅಂತ ಹೇಳ್ತೀರಾ? ಸರಿ, ಅದ್ರಾಗ ಏನ್ ಲಾಭ ಇಲ್ಲ ಸರ್ ನಮಗೆ, ಏನ್ ಮತ್ತೆ ನಾವು ಅವತ್ತಿಂದ ಅವತ್ತಿಗಾಗ್ಲಿ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಯಾರ ಹತ್ರ ನಾವು ಕೇಳಂಗೆ ನಮ್ಮ ಮನೆತನದ ಖರ್ಚುಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂತ ಒಂದು ಈ ಕೆಲಸದಲ್ಲಿ ದುಡಿತೀರಾ ನೀವು? ದುಡಿತೀವಿ ಸರ್. ಕಡಿಮೆ ಜಮೀನ್ ಇದೆ, ಇಲ್ಲ ಒಂದ್ ಕಡೆ ನಿಮ್ಗೆ ಏನಾದ್ರೂ ಮತ್ತಿದ್ರ ಜೊತೆಗೆ ಈ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಅನ್ಸಲ್ವಾ? ಇಲ್ಲ ಸರ್, ಅದೇನಿಲ್ಲ. ಈಗ ನಿಮ್ ತಂದೆಯವ್ರು ಏನ್ ವೃತ್ತಿ ಮಾಡಿದ್ರು ಅದನ್ನ ನೀವು ಮುಂದರ್ಸ್ಕೊಂಡು ಬಂದಿದ್ರ, ಈ ಒಂದು ಬಡಿಗೆ ಕೆಲಸ ಮಾಡಿ ಈ ಒಂದು ಜೀವನ ಕಟ್ಟಿಕೊಂಡಿದ್ರಲ್ಲ, ನೆಮ್ಮದಿಯಿಂದ ಇದ್ದೀರಾ? ನಂಗಾಯ್ತು. ಹಾ, ಇದೀವಿ ಸರ್, ನೆಮ್ಮದಿಯಾಗಿದೆ. ತಮ್ಮ ಒಂದು ಏನು ಉಪಕಸಬು ಅಂದ್ರೆ ಕೈ ವೃತ್ತಿ ಅಂತ ನೀವ್ ಏನ್ ಹೇಳ್ತಿರೋ ಈ ಒಂದು ಬಡಿಗೆ ಕೆಲಸದಲ್ಲಿ ಅಂದ್ರೆ ಕೃಷಿ ಸಂಬಂಧಪಟ್ಟಂತಹ ಒಂದು ಉಪಕರಣಗಳನ್ನ ಏನೇನು ತಯಾರು ಮಾಡ್ತೀರಾ, ಯಾವ ಸಂದರ್ಭದಲ್ಲಿ ಮಾಡ್ತೀರಾ, ಈ ರೀತಿಯಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಹಾಗೂ ಬಡಗಿ ವೃತ್ತಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತವಳ್ಳಿ ಗ್ರಾಮದ ಕೃಷಿಕ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಇಎಂ ಮಹಾಸಿದ್ದೇಶ್. ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 0002 0002 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0002 4242 ಅಷ್ಟೇ ಸುಲಭ. ಇದೀಗ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ಕೃಷಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಿಮಗೆ ಮಾಹಿತಿ ನೀಡಲಿಕ್ಕೆ ಹಿರಿಯೂರು ತೋಟಗಾರಿಕಾ ಕಾಲೇಜಿನ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀ ಎಲ್ರಿಗೂ ನಮಸ್ಕಾರ. ಸರ್, ಇವತ್ತು ತಾವು ಈ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನ ಮಾಡಿಕೊಡ್ಬೇಕು ನಮ್ಮ ರೈತ ಬಾಂಧವರಿಗೆ. ಈಗ ತಮಗೆ ಒಂದು ಮೊದಲನೇ ಪ್ರಶ್ನೆ ಕೇಳಬೇಕಂದ್ರೆ, ಹಣ್ಣುಗಳ ಕೊಯ್ಲು ಸರಿಯಾದ ಒಂದು ಸಮಯ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ರೈತರು ಹಣ್ಣು ಮಾಡೋದಕ್ಕೆ ಅಂದ್ರೆ ಮೆಚುರಿಟಿಗೆ ಬರೋದಕ್ಕಿಂತ ಮುಂಚಿತವಾಗ್ಲೇ ಅದನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ತರುವಂತ ಸಂದರ್ಭಗಳೇ ಹೆಚ್ಚಾಗಿ ಕಾಣುತ್ತೆ. ಇದಕ್ಕೆ ಮುಖ್ಯ ಕಾರಣಗಳು ಅಂದ್ರೆ, ಸಾಮಾನ್ಯವಾಗಿ ರೈತರು ಅತಿ ಹೆಚ್ಚು ಬೆಲೆ ಸಿಗುವಂತ ಸಂದರ್ಭ ಇರುವ ಕಾರಣಕ್ಕಾಗಿ ಅಂತ ಸಂದರ್ಭಗಳಲ್ಲಿ ಅನುಭವಕ್ಕಿಂತ ಮುಂಚಿತವಾಗ್ಲೇ ಅದನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ತರುವಂತದ್ದು ಅಭ್ಯಾಸ ಇರುವಂತದ್ದು ಕಾಣ್ತೀವಿ. ಅದೇ ರೀತಿಯಲ್ಲಿ ಬೇರೆ ಕೆಲವು ಕಾರಣಗಳಿಗೆ ಲೇಬರ್ಗಳ ಅವೈಲಬಿಲಿಟಿ ಸಿಗದಂತ ಸಂದರ್ಭಗಳಲ್ಲಿ ಮುಂಚಿತವಾಗಿ ಕೊಯ್ಲು ಮಾಡುವಂತದ್ದನ್ನೆಲ್ಲ ಕಾಣ್ತೀವಿ. ಹೀಗೆ ಸಾಕಷ್ಟು ಕಾರಣಗಳನ್ನು ನಾವು ನೋಡ್ಬೋದು. ಆದ್ರೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಮಾಡೋಕ್ಕಿಂತ ಮುಂಚಿತವಾಗ್ಲೇ ಅದನ್ನು ಕಟಾವು ಮಾಡೋದ್ರಿಂದ ಅದರಲ್ಲಿ ಆಹಾರದ ಅಂಶ ಹೆಚ್ಚಾಗಿ ಕಾಣುತ್ತೆ, ಆರೋಗ್ಯ ಹಣ್ಣು ಹುಡುಗಿರುತ್ತೆ. ಮತ್ತೆ ಅದರಲ್ಲಿ ಯಾವುದೇ ತರದ ಬಣ್ಣ ಸ್ವಾದ ಅದರ ರುಚಿ ಹೆಚ್ಚಾಗಕ್ಕೆ ಸಾಧ್ಯತೆಯೇ ಇಲ್ಲ. ಸೊ ನಾವೇ ಕೃತಕವಾಗಿ ಅದನ್ನ ಮಾಡ್ಕೊಳ್ಳೋಕೆ ಕ್ರಮಗಳನ್ನು ಅನುಸರಿಸಿ ಮಾಡ್ತೀವಿ ಅಂದ್ರೂ ಕೂಡ ಹಣ್ಣಿನ ಸಿಪ್ಪೆ ಮೇಲೆ ನಾವು ಬಣ್ಣವನ್ನು ಕಾಣಬಹುದೇ ಹೊರತು ಅದರ ತೆರಲ್ಲಿ ಯಾವುದೇ ತರದ ಬಣ್ಣದ ಹೆಚ್ಚಾಗಿ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಮೇಲೆ ಅದರಲ್ಲಿ ಸಿಹಿ ಅಂಶ ಹೆಚ್ಚಾಗಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಏನಾಗುತ್ತೆ, ಗ್ರಾಹಕರು ಅದನ್ನ ಖರೀದಿ ಮಾಡಿದಂತ ಸಂದರ್ಭಗಳಲ್ಲಿ ಅದರಲ್ಲಿ ರುಚಿಯಾಗ್ಲಿ ಅಥವಾ ಸೋದ ಆಗ್ಲಿ ಅದನ್ನ ಸವಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ನಂತರವೇ ಯಾವುದೇ ಮಾಡಿದ್ರು ಕೂಡ ಅಂತ ಸಂದರ್ಭಗಳಲ್ಲಿ ಅದನ್ನು ಕಟಾವು ಮಾಡಿದ್ದೇ ಆದ್ರೆ, ಹಾಗೆ ನೈಸರ್ಗಿಕವಾಗಿ ಅದನ್ನ ಅನುಸರಿಸಿದ್ದೇ ಆದ್ರೆ ಅದಾಗುತ್ತೆ ಅಂತ ಹೇಳ್ತೇನೆ. ಸರ್, ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನೋಡಿರ್ತೀವಿ ಈ ಬೆಳೆ ಸೀಸನ್ ಅಲ್ಲಿ ಒಳ್ಳೆ ಮಾಗಿದ ಹಣ್ಣು ತರ ಇರ್ತವೆ, ಒಳ್ಳೆಯ ಕಲರ್ ಇರ್ತವೆ, ಅಂದ್ರೆ ಗ್ರಾಹಕರನ್ನ ಆಕರ್ಷಣೆ ಮಾಡಂಗೆ ಇರ್ತವೆ. ಅದೇ ರೀತಿ ಈ ಸಪೋಟ ಮಾರಾಟ ಮಾಡೋರೆಲ್ಲ ನಾವು ನೋಡ್ತೇವೆ, ಇಡಂತ ಪುಟ್ಟಿಗಳಲ್ಲಿ ಕೆಲವು ಪೌಡರ್ ಎಲ್ಲ ಇರುತ್ತೆ. ಅದೇ ಇದೇ ರೀತಿ ಬೇರೆ ಬೇರೆ ಒಂದು ಹಣ್ಣುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಒಂದು ಮಾಗಿಸುವಂತ ಒಂದು ಪ್ರಕ್ರಿಯೆ ಮಾಡ್ತಿರ್ತಾರೆ. ಈ ಬಾಳೆಹಣ್ಣು ತಗೊಂಡ್ರೆ ಒಂದು ಏನು ಒಂದು ಕೆಮಿಕಲ್ ಮಾಡಿ ಅದರಲ್ಲಿ ಅದ್ದಿ ತೆಗೆದಿರ್ತಾರೆ, ಇಂಥದ್ದೆಲ್ಲ ಆಗ್ತಿರ್ತವೆ. ಹಣ್ಣುಗಳನ್ನ ಮಾಗಿಸೋಕೆ ಯಾವ್ಯಾವ ಒಂದು ರಾಸಾಯನಿಕಗಳನ್ನ ಕೃತಕವಾಗಿ ಬಳಸ್ತಾರೆ ಅನ್ನೋದು ಏನಾಗಿದೆ. ಮುಂಚೆ ಎಲ್ಲ ನಾವು ನೋಡಿದ್ರೆ ಅದನ್ನು ಮಾಡಿದ ನಂತರನೇ ನಾವು ಹಣ್ಣನ್ನು ಕಟಾವು ಮಾಡ್ತಾ ಇದ್ದಿದ್ರಿಂದ ಈ ಥರದ್ದೆಲ್ಲ ಕಾಣ್ತಾ ಇರಲಿಲ್ಲ. ಈಗ ಏನಿದೆ, ನಮ್ಮ ಅನುಕೂಲಕ್ಕಾಗಿ ಸಾಕಷ್ಟು ರಾಸಾಯನಿಕ ಪದ್ಧತಿಗಳನ್ನ ಬಳಸಿ ನಾವು ಹಣ್ಣು ಮಾರೋಕೆ ಇದನ್ನ ಮಾಡ್ತಾ ಇದ್ದೀವಿ. ರೈತರು ಅದನ್ನು ಆಲ್ರೆಡಿ ಬಳಸಿದ್ದಾರೆ, ಮತ್ತಾಗ್ಲೂ ಮಧ್ಯವರ್ತಿಗಳು ಕೆಲವು ಇದನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳುತ್ತೆ. ಇದರಲ್ಲಿ ಮುಖ್ಯವಾಗಿ ಯಾವುದೆಲ್ಲ ರಾಸಾಯನಿಕ ಪದಾರ್ಥಗಳು ಅಥವಾ ರಾಸಾಯನಿಕಗಳು ಅದರಲ್ಲಿ ಬಳಸ್ತಾ ಇದ್ದಾರೆ ಅಂತಂದ್ರೆ, ಕ್ಯಾಲ್ಸಿಯಂ ಕಾರ್ಬೈಡ್ ಇದು ಬಹಳ ಅತಿ ಹೆಚ್ಚಾಗಿ ಬಳಸ್ತಾ ಇರುವಂತಹ ಒಂದು ರಾಸಾಯನಿಕ ಅಂತ ಹೇಳ್ಬೋದು. ಮತ್ತೆ ಇದು ತುಂಬಾ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಸಿಗ್ತಾ ಇರೋದ್ರಿಂದ ಏನಾಗ್ತದೆ, ಅಥವಾ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅಥವಾ ಇದನ್ನು ಕೂಡ ಲಾಭಕ್ಕೆ ಒಂದು ಕ್ರಮವನ್ನು ಅನುಸರಿಸೋದಕ್ಕೆ ಇದನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಆದ್ರೆ ಇದು ತುಂಬಾ ಕಾಸ್ಟ್ಲಿಯಾಗಿದೆ, ಯಾಕಂದ್ರೆ ಇದು ತುಂಬಾ ದುಷ್ಪರಿಣಾಮಗಳನ್ನ ಗ್ರಾಹಕರ ಮೇಲೆ ಖಂಡಿತವಾಗ್ಲೂ ಬೀರುತ್ತೆ. ಇದನ್ನು ಮುಖ್ಯವಾಗಿ ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೆಲ್ಲ ಕೃತಕ ರಾಸಾಯನಿಕಗಳನ್ನು ಬಳಸ್ತಾರೆ, ಮಾರುಕಟ್ಟೆಯಲ್ಲಿ ಆದರೆ ಅವಶ್ಯಕತೆಗಿಂತ ಹೆಚ್ಚಾದ ಬಳಸಿದಲ್ಲಿ ಮೇಲೆ ಗ್ರಾಹಕರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದರಲ್ಲಿ ಎದೆಯದಾಗಿ ಏನಾಗುತ್ತೆ, ತಲೆನೋವು ಬರುವಂಥದ್ದು, ಗಂಟೆ ಕಡಿತ, ಎದೆ ಹೊರ, ಹೊಟ್ಟೆ ಹೊರೆ, ಹೊಟ್ಟೆ ನೋವು, ಮತ್ತು ಎಲ್ಲ ಶ್ವಾಸಕೋಶಗಳಲ್ಲಿ ನೀರು ಶೇಖರಣೆ ಆಗುವಂಥದ್ದು, ಆಮೇಲೆ ನರಗಳ ದೌರ್ಬಲ್ಯ ಬರುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸಿದ್ದಲ್ಲಿ ಅಥವಾ ನಾವು ತುಂಬ ಏನು ಪದೇ ಪದೇ ಈ ಥರ ಬಳಸಿದಂಥ ಪದಾರ್ಥಗಳು ಅಥವಾ ಹಣ್ಣುಗಳು ಪದೇ ಪದೇ ಸೇವಿಸಿದಂಥ ಸಂದರ್ಭಗಳಲ್ಲಿ ಅದರ ಪ್ರಮಾಣಗಳು ಗುಣಮಟ್ಟ ಹೆಚ್ಚಾಗುತ್ತೆ, ಇದು ನರಗಳ ದೌರ್ಬಲ್ಯವೂ ಕೂಡ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಸರ್, ಈ ರೀತಿ ಒಂದು ಆಗುವಿಕೆಯನ್ನು ನಾವು ಗ್ರಾಹಕರು ಗುರುತಿಸೋದು ಹೇಗೆ ಅನ್ನೋದು, ಯಾಕಂದ್ರೆ ಎಲ್ಲ ಇದು ಮಾಗಿ ಗಿಡದಿಂದ ಹಾಗೆ ಬಂದಿದೆಯೋ ಅಥವಾ ಅದ ತಂದು ಇದು ರಾಸಾಯನಿಕ ಬಳಸಿ ಹಣ್ಣು ಮಾಡ್ತಾರೆ, ನನಗೆ ಸಾಮಾನ್ಯ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಗುರುತಿಸಬಹುದು ಅನ್ನೋದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಇದು ಯಾವುದೇ ಪದಾರ್ಥಗಳನ್ನು ನಾನು ರಾಸಾಯನಿಕಗಳು ಕ್ಯಾಲ್ಸಿಯಂ ಕಾರ್ಬೈಡ್ ಆಗಿರ್ಬೋದು, ಟಿಫಿನ್ ಆಗಿರ್ಬೋದು, ಇದನ್ನೆಲ್ಲ ಬಳಸಿ ಇದನ್ನು ಮಾಡಿದಂತ ಸಂದರ್ಭದಲ್ಲಿ ಬಳಸಿದರೋ ಅಥವಾ ಬಳಸಲೋ ಅನ್ನೋದ್ರ ಬಗ್ಗೆ ನಮಗೆ ಖಂಡ ಇಲ್ಲ. ಅದರ ಮೇಲೆ ಖಂಡಿತ ಹಣ್ಣಿನ ಮೇಲೆ ಕೈ ಬರೋದೇ ಇಲ್ಲ. ಆದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸುವಂತ ಸಂದರ್ಭದಲ್ಲಿ ಆರ್ಸೆನಿಕ್ ಅಥವಾ ಫಾಸ್ಫರಸ್ ಹೈಡ್ರೇಟ್ ಅನ್ನೋ ಕೆಲವು ರಾಸಾಯನಿಕ ಪದಾರ್ಥಗಳು ಅದರ ಮೇಲೆ ಬೇಡ ಆಗಿರೋದ್ರಿಂದ ನೈಸರ್ಗಿಕವಾಗಿ ಮಾಡಿದ್ದೆ ಅದರಲ್ಲಿ ಅದನ್ನು ಸಾಕಷ್ಟು ಪೂರ್ಣ ಪ್ರಮಾಣದಲ್ಲಿ ಈಗ ನೋಡಿದವರಿಗೆ ಬಾಳೆಹಣ್ಣನ್ನು ಒಂದು ಉದಾಹರಣೆಯಾಗಿ ತಗೊಂಡು ನೋಡೋದಾದ್ರೆ ಪೂರ್ಣ ಹಣ್ಣು ನಿಮಗೆ ಹಳದಿ ಬಣ್ಣಕ್ಕೆ ತಿರುಗಿರೋದಿಲ್ಲ, ಅಲ್ಲಲ್ಲಿ ನೋಡಿದ್ರೆ ಹಸಿರು ಬಣ್ಣದ ಪಚ್ಚೆಗಳು ಮೆಚ್ಚಲು ಕೂಡ ಕಾಣುತ್ತೆ. ಮತ್ತೆ ನಾವು ಬಾಳೆ ಪಚ್ಚು ನೋಡೋದಾದ್ರೆ ಅದ್ರ ಮೇಲೆ ಏನಾಗುತ್ತೆ, ನೈಸರ್ಗಿಕವಾಗಿ ನಾವು ಅದನ್ನ ಮಾಗಕ್ಕೆ ಮಾಡಿದ್ದ ಆದಲ್ಲಿ ಏನಾಗುತ್ತೆ, ಅದ್ರ ಮೇಲೆ ನಾವು ಕಪ್ಪು ಚುಕ್ಕೆಗಳನ್ನ ಕೂಡ ನೋಡ್ತೀವಿ. ಇವೆಲ್ಲ ಏನಾಗುತ್ತೆ, ನೈಸರ್ಗಿಕವಾಗಿ ಅದನ್ನು ಮಾಡೋಕೆ ನೋಡಿದ್ರೆ ಅನ್ನೋದು ತುಂಬ ಹೆಚ್ಚಾಗಿ ಕಾಣುತ್ತೆ. ಮತ್ತೆ ಅದರ ತೊಟ್ಟ ಇದೆ, ಹಣ್ಣಿನ ತೊಟ್ಟ ಇರುತ್ತೆ, ಅದು ಅದೇ ರೀತಿ ನಿಮಗೆ ಹಣದ ಮತ್ತೆ ಬದಲಾಗಿರುತ್ತೆ. ಅದರ ಕೃತಕ ಸಹಿ ಅಂಶ ಕಡಿಮೆ ಇರುತ್ತೆ, ಮತ್ತೆ ಆಮೇಲೆ ಹಣ್ಣು ಗಡಸೆ ಬರುತ್ತೆ ಹಣ್ಣು. ಇದೆಲ್ಲ ಏನು ಅಂತಂದ್ರೆ ಇದರ ಕೃತಕವಾಗಿ ಇದನ್ನು ಮಾಡಬೇಕು ಮಾಡೋದರ ಲಕ್ಷಣಗಳು ಅಂತಲೇ ಹೇಳ್ಬೋದು. ಆದರೆ ನೀವು ಕಡಿಮೆ ಮಾಡುವಾಗ ಆದಷ್ಟು ನಿಮಗೆ ಏನಿರುತ್ತೆ, ತುಂಬಾ ಹುಚ್ಚು ಬರುವಂಥದ್ದು ಅಥವಾ ಅದರ ಮೇಲೆ ಕಪ್ಪು ಚುಕ್ಕೆ ಬರುವಂತಹ ಪಚ್ಚು ಬಾಳೆಹಣ್ಣು ಕಡಿಮೆ ಇರುತ್ತೆ. ಆದಲ್ಲಿ ನೀವು ಅದರಲ್ಲಿ ನೋಡಬಹುದು, ಅದರ ಸ್ವಾದ ಎಷ್ಟು ಸಿಹಿ ಅಥವಾ ಸಿಹಿ ಎಷ್ಟು ಹೆಚ್ಚಾಗಿರುತ್ತೆ ಅಂತ. ಇದಕ್ಕಾಗಿ ಕೆಲವು ಆಯ್ಕೆ ಮಾಡುವುದರಲ್ಲಿ ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಅಥವಾ ಹಣ್ಣಲ್ಲಿ ಮಾಡಿದಂತ ಹಣ್ಣುಗಳಲ್ಲಿ ರುಚಿ ಮತ್ತೆ ಅದರ ಸ್ವಾದ ತುಂಬಾ ಹೆಚ್ಚಾಗಿರ್ತದೆ. ಹಾಗಾಗಿ ಆ ತರದ ಹಣ್ಣುಗಳನ್ನು ಹೆಚ್ಚಾಗಿ ಖರೀದಿ ಮಾಡಿ ಸೇವಿಸಿದಲ್ಲಿ ಹಣ್ಣುಗಳನ್ನು ಯಾವುದೇ ತರದ ದುಷ್ಪರಿಣಾಮಗಳಿಲ್ಲ ಅಂತ ಬಯಸ್ತೇನೆ. ನಾನು ಒಬ್ಬ ಗ್ರಾಹಕನಾಗಿ ಹೇಳಬೇಕಾದ್ರೆ, ನಾವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಹಣ್ಣುಗಳು, ಈಗ ಬಾಳೆಹಣ್ಣು ಇರ್ಬೋದು, ಸೀಸನ್ ಇರ್ತಕ್ಕಂತ ಮಾವಿನಣ್ಣು, ಆಮೇಲೆ ಸೊಪ್ಪಟ್ಟಿ ಇಂಥವೆಲ್ಲ ತಂದಿರ್ತೇವೆ. ಈ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಏನಿರ್ತವೆ, ನೀವು 4 ದಿನ 5 ದಿನ ಇಟ್ಟರೂ ಅವು ಏನು ಕೆಡೋದಿಲ್ಲ. ಆದರೆ ಈ ಥರ ಏನು ರಾಸಾಯನಿಕಗಳನ್ನು ಬಳಸಿ ಮಾಗಿಸಿದಂಥ ಹಣ್ಣು, ಬಾಳೆಹಣ್ಣು 2 ದಿನದಲ್ಲೇ ಆಗಲೇ ಒಳಗೆಲ್ಲ ತಿನ್ನಲಿಕ್ಕೆ ಆಗಲಾರ್ದಷ್ಟು ಸ್ವಲ್ಪ ಮೆತ್ತಗಾಗಿರೋದು ಈ ಥರ ಇರ್ತದೆ. ಹಣ್ಣು ಹಣ್ಣುಗಳನ್ನ ತಗೊಂಡ್ರೆ ಅದರ ಮೇಲೆ ಎಷ್ಟು ಆಕರ್ಷಕ ಇರ್ತದೆ ಬಾಳೆದಲ್ಲಿ, ಆದರೆ ಒಳಗೆ ಅದು ಒಂದು ರುಚಿನೇ ಇರೋದಿಲ್ಲ, ಹುಳು ಇರ್ತದೆ. ಇದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ರೈತರಿಗೆ, ಒಂದು ಒಂದು ಆರ್ಥಿಕವಾಗಿ ಇದರಿಂದ ಸಮಸ್ಯೆ ಆಗ್ಬೋದು. ಅಂದ್ರೆ ಒಂದು ದಿನ ತಗೊಂಡ್ರೆ ಇನ್ನೊಂದು ದಿನ ಅದನ್ನ ಖರೀದಿ ಮಾಡದೇ ಇರ್ಬೋದು, ಇಂಥ ಸಂದರ್ಭನು ಬರ್ಬೋದಲ್ಲ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ ವಿಚಾರ ಏನಂತಂದ್ರೆ, ಈಗ ಗ್ರಾಹಕರು ಕಾಸ್ಟ್ ಮಾಡಿ ನಾವು ಅದನ್ನು ತೆಗೆದು ನಾವು ಮತ್ತೆ ಸೇರಿಸೋದ್ರಿಂದ ಶೇಕಡ ಅದ್ರ ಪ್ರಮಾಣ ಕಡಿಮೆ ಆಗ್ಬಹುದು. ಹಾಗಾಗಿ ಅದನ್ನು ಯಾವ ರೀತಿ ರೈತರು ಕೂಡ ಅವರು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬಹುದು ಅಥವಾ ಅವ್ರು ಮಾಡೋದ್ರಿಂದ ಅವ್ರಿಗೂ ಕೂಡ ಯಾವುದೇ ತೊಂದರೆ ಆಗದೆ ಅಥವಾ ಅವ್ರಿಗೂ ಯಾವುದೇ ನಷ್ಟ ಆಗದೆ ಗ್ರಾಹಕರಿಗೂ ಕೂಡ ಉತ್ತಮವಾದಂತಹ ಫಸಲನ್ನು ಅವ್ರಿಗೆ ತಲುಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ. ಈಗ ರೈತರ ವಿಚಾರದಲ್ಲಿ ಏನ್ ಮಾಡ್ಬೋದು, ನಾವು ಮುಂಚಿತವಾಗಿ ಮೊದಲ ನಮ್ಮ ಫಸಲನ್ನು ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಉತ್ತಮವಾದಂತ ಆದ್ರೆ ನಮಗೆ ಸ್ವಲ್ಪ ವಿಲಕ್ಕೆ ನಮ್ಗೆ ಅರ್ಧ ಮೂಲಕ್ಕೆ ಅರ್ಧ ಹೋದ್ರೆ ಕೂಡ ಸ್ವಲ್ಪ ಮಟ್ಟನಾದ್ರೂ ಅದ್ರ ಆಕರ್ಷಣೆ ಉಳಿಸ್ಕೊಡುತ್ತೆ ಮತ್ತೆ ಆಮೇಲೆ ಅದರಿಂದ ಒಳ್ಳೆ ರುಚಿ ಮತ್ತೆ ಸ್ವಾದವನ್ನು ಸವಿಯಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ನಾವು ಸರಿಯಾದ ಸಮಯದಲ್ಲಿ ಅದನ್ನ ಕೊಯ್ಲು ಕಟಾವು ಮಾಡೋದ್ರಿಂದ ಕೂಡ ರೈತನನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಷ್ಟ ಆಗ್ಬಹುದು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಂತ ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಇತರೆ ಒಂದು ಕೃತಕ ರಾಸಾಯನಿಕವನ್ನು ಬಳಸಲು ಕೂಡ ಮಾಡಬಹುದು. ಇದು ಯಾವ ರೀತಿ ಅಂತಂದ್ರೆ ಹಣವನ್ನು ನೇರವಾಗಿ ಅದರಲ್ಲಿ ಹದ್ದದೆ ಏನು 10 ಮಿಲಿಯೋಮೀಟರ್ ಅನ್ನೋ ಒಂದು ರಾಸಾಯನಿಕವನ್ನು 5 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಒಂದು ದೊಡ್ಡ ಬಕೆಟ್ ನ ಆಕಾರದಂತ ಒಂದು ಪಾತ್ರೆಯಲ್ಲಿ ಅದನ್ನು ಇಟ್ಟು ಯಾವ ರೂಮಲ್ಲಿ ಅಥವಾ ಒಂದು ಕೋಣೆಯಲ್ಲಿ ನಾವು ಹಣವನ್ನು ಶೇಖರಣೆ ಇಟ್ಟಿರ್ತೀವಿ ಆ ರೂಮಲ್ಲಿ ಅದನ್ನು ಇಡೋದ್ರಿಂದ ಏನಾಗುತ್ತೆ ಅದರಿಂದ ಬರುವಂತ ಇತಲೀನ ಒಂದು ಗ್ಯಾಸ್ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಅದು ಆ ರೂಮಲ್ಲಿ ಆಧರಿಸಿ ಹಣ್ಣುಗಳನ್ನು ಮಾಡೋಕೆ ಕ್ರಮಕ್ಕೆ ಬದಲಾವಣೆ ಮಾಡಲಿಕ್ಕೆ ಅಥವಾ ಸಂಪೂರ್ಣವಾಗಿ ಮಾಡೋಕೆ ಕ್ರಮವನ್ನು ನೈಸರ್ಗಿಕವಾಗಿ ಯಾವುದೆಲ್ಲ ಬದಲಾವಣೆಗಳು ಹಣ್ಣುಗಳು ಆಗುತ್ತೆ ಅದೇ ರೀತಿ ಬದಲಾವಣೆಗಳು ಹಣ್ಣುಗಳನ್ನು ಕೂಡ ಆಗ್ಲಿಕ್ಕೆ ಈ ಪದ್ಧತಿಯಲ್ಲಿ ಕೂಡ ಆಗ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಡುತ್ತೆ. ಇದರಿಂದ ನಾವು ರಾಸಾಯನಿಕವನ್ನು ಹಣ್ಣಿಗೆ ಮುಟ್ಟಿಸ್ತೇವೆ ದ್ರಾವಣದಲ್ಲಿ ಹದ್ದಲ್ಲಿ ನಾವು ಆ ಹಣ್ಣನ್ನು ಮಾಗೋಕೆ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಒಳ್ಳೆ ಗುಣಮಟ್ಟವಾದಂತಹ ಹಣ್ಣನ್ನು ಗ್ರಾಹಕರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ಮತ್ತೆ ನಿಮಗೆ ಹೇಳಿದ್ರೆ ಅದೇ ಪದ್ಧತಿ ಕೂಡ ಬಟ್ಟೆ ಹಾಕಿ ಒಂದು ಕೊಳೆಯಲ್ಲಿ ಒಂದು ಶೇಖರಣೆ ಮಾಡಿರ್ತೀವಿ ಅದನ್ನು ತುಂಬಾ ಟೈಟ್ ಆಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಒಂದು ಮಾಡ್ತಾ ಇದ್ವಿ ಜನರೇಟ್ ಆಗುತ್ತೆ ಅದರಲ್ಲಿ ಇತಲೀನ ಪ್ರಮಾಣ ಕೂಡ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ಜನರೇಟ್ ಆಗೋದ್ರಿಂದ ಏನಾಗುತ್ತೆ ಬೆಳೆ ಆಗೋಕೆ ಹೆಚ್ಚಾಗಿ ಅಥವಾ ಸರಿಯಾಗಿ ಕ್ರಮಗಳ ಬೆಳಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಕೆಲವೊಂದು ಮನೆಗಳಲ್ಲಿ ನಾವು ಯಾವ ರೀತಿ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಯಾವ ರೀತಿ ನಾವು ಆಗಿಕೆಯನ್ನು ನಾವು ಮಾಡ್ಕೋಬಹುದು ಅಂತಂದ್ರೆ ಅದು ಅತಿ ಬೇಗ ನಮ್ಗೆ ಫಾಸ್ಟ್ ಆಗಿ ರೈಪ್ ಆಗುತ್ತೆ. ಈಗ ಉದಾಹರಣೆಗಳು ಹೇಳೋದು ಬಾಳೆಹಣ್ಣು ಅಥವಾ ಪಪ್ಪಾಯ ಬೇಗ ಹಣ್ಣಾಗ್ಲಿಕ್ಕೆ ಶುರು ಆಗುತ್ತೆ, ಬಹಳಷ್ಟು ದಿನ ಇಡ್ಲಿಕ್ಕೆ ಆಗಲ್ಲ. ಅಂತ ಹಣ್ಣುಗಳನ್ನ ಯಾವ್ದು ಹಣ್ಣು ನಾವು ಮಾಡಿಸ್ಬೇಕು ಅಂತ ಇರ್ತೀವಿ ಅದ್ರ ಜೊತೆಯಲ್ಲಿ ಬಿಟ್ಟರೆ ಅವಾಗೇನಾಗುತ್ತೆ ಈ ಬೇಗ ರೈಪ್ ಆಗ್ತಾ ಇರುವಂತ ಹಣ್ಣಿನಿಂದ ಅತಿ ಹೆಚ್ಚು ಇತಲೀನ ಜನರೇಟ್ ಆಗ್ತಾ ಇರುತ್ತೆ. ಅದೇನಾಗುತ್ತೆ ಪಕ್ಕದಲ್ಲಿ ಇರುವಂತ ಕಾಯಿ ಆತರ ಇರುವಂತ ಹಣ್ಣುಗಳಿಗೂ ಕೂಡ ಇತಲೀನ ಹಬ್ಬಿ ಬೇಗ ಅದು ಮಾಡ್ಲಿಕ್ಕೆ ಅಥವಾ ಹಣ್ಣಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ತರ ಕ್ರಮಗಳನ್ನ ಅನುಸರಿಸಿ ನಾವು ಯೋಗಕ್ಕೆ ನೋಡಿದ್ದೆ ಅದರಲ್ಲಿ ಆಗ ಎಲ್ಲಾ ಸ್ವಾಭಾವಿಕ ಅಥವಾ ನೈಸರ್ಗಿಕ ಏನಾದ್ರು ಗುಣಗಳಿದಾವೆ ಅದನ್ನೆಲ್ಲರೂ ಕೂಡ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದರ ರುಚಿ ಮತ್ತೆ ಸಿಪ್ಪೆಯ ಬಣ್ಣ ಮತ್ತೆ ಹಣ್ಣಿನ ಹತ್ತಿರ ಅದೆಲ್ಲವೂ ಕೂಡ ಸ್ವಾಭಾವಿಕವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದರಿಂದ ಹೆಚ್ಚು ಸ್ವಾದವನ್ನು ರುಚಿಯನ್ನು ಸವಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರಿಂದ ಯಾವುದೇ ರೀತಿ ಗ್ರಾಹಕರ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮಗಳು ಬೀಳೋದಿಲ್ಲ. ಮತ್ತೆ ಈ ರೀತಿ ಮಾಡುವಂತ ಈ ರೀತಿ ಪದ್ಧತಿಯಲ್ಲಿ ನೀವು ಹಣ್ಣು ಮಾಗುವಿಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಂತ ರೈತರಿಗೂ ಕೂಡ ಹೆಚ್ಚಿನ ಲಾಭ ಮತ್ತು ಮುಂದಿನ ದಿನಗಳಲ್ಲಿ ಬೇಡಿಕೆಯೂ ಕೂಡ ಹೆಚ್ಚಾಗುವಂತ ಸಂದರ್ಭದಲ್ಲಿ ಇರುತ್ತೆ, ಸಿದ್ಧತೆಗಳು ಇರುತ್ತೆ. ಹಾಗಾಗಿ ಈ ರೀತಿ ಅನುಸರಿಸಿ ಮಾಡೋದು ತುಂಬಾ ಸೂಕ್ತ ಅಂತ ನಾನು ಗ್ರಾಹಕರಿಗೆ ಅಥವಾ ರೈತರಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ ಬಯಸ್ತೇನೆ. ಒಳ್ಳೇದು ಸರ್, ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬೇಸಿದಾಣ. ಇದೀಗ ಒಂದು ಜನಪದ ಗೀತೆ ಕೇಳೋಣ.